ಇವತ್ತಿನ ಈ ಕಾರ್ಯಕ್ರಮದೊಳಗ ಜೋಳ, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಲಾಲ್ ಸಾಬ್ ದವಲ್ ಸಾಬ್ ದಳವಾಯಿ ಅವರೊಂದಿಗಿನ ಸಂದರ್ಶನ, ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಯಂತ್ರೋಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆ. ನಡೆಸಿಕೊಡುವವರು ಸಿದ್ರಾಯ್ ಎನ್ ಸಾಳುಂಕೆ. ಮೊದಲಿಗೆ ಕೇಳಿ, ಜೋಳ, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾಗಿರುವಂತಹ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ, ಗೋಧಿ, ಕಡಲೆ, ಜೋಳ, ಈರುಳ್ಳಿ, ತೊಗರಿ ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಅವರು ಇಳುವರಿಯನ್ನು ಪಡಿತಾ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ, ಗೋಧಿ, ಕಡಲೆ, ಜೋಳ, ಈರುಳ್ಳಿ, ತೊಗರಿ ಇನ್ನೂ ಮುಂತಾದ ಬೆಳೆಗಳಲ್ಲಿ ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆದು ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಇವರ ಜೊತೆ ಮಾತಾಡಿ ಅವರ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳುವಂತ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಲಾಲ್ ಸಾಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾವು ಸಣ್ಣವರು ತನಕ ಇದೇ ಕೆಲಸ ಮಾಡ್ಕೊತ ಬಂದಿವ್ರಿ. ಸಣ್ಣವರಿದ್ದಾಗಿಂದ ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ. ಈ ಹೋಮಿಯೋ ಔಷಧಿಗಳನ್ನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ? 4 ವರ್ಷ ಆಯ್ತ್ರಿ. ಒಂದ್ 4 ವರ್ಷ ಆಯ್ತ್ರಿ. ಮೊದಲ ರಾಸಾಯನಿಕದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರೇನ್ರಿ? ಒಬ್ಬರ ತಂದು ಬಿತ್ತಿದ್ದೇವ್ರಿ, ಅವಾಗ ಸರಿ ಬೆಳಿ ಬರ್ಲಿಲ್ಲರಿ. ಇದು ಏನ್ ತಂದು ಬಿತ್ತಲಾಗತ್ತೀವ್ರಿ ನಾವು, ಅಗದಿ ಬೆಳಿ ಚಲೋ ಬರ್ಲಾಗತ್ತವ್ರಿ. ಈ ಹೋಮಿಯೋ ಕೃಷಿ ಬಳಸೋದ್ರಿಂದ ಬೆಳೆಗಳು ಚೆನ್ನಾಗಿ ಬರ್ತಾ? ಅಗದಿ ಮೀನ್ಸ್ ರೀ, ಜ್ವಾಳನು ಅಗದಿ ಕರಾಗ್ ಬರ್ತಾವ್ರಿ, ಮತ್ತೆ ಕಾಳು ಅಗದಿ ದಿಪ್ಪ ಬರ್ತಾವ್ರಿ. ಯಾರು ಗಿರಿಯಾಕಿ ನೋಡಿದವ್ರು ನನ್ಗೆ ಬೇಕು ನಿನ್ ಬೇಕು ತಗೊಂಡು ಹೋಗ್ತಾರಿ, ಅಂದ್ರೆ ಮನೆಗೆ ಬಂದೇ ಹೋಯ್ತಾರಿ. ಈಗ ನೀವು ಈ ಹೋಮಿಯೋ ಔಷಧಿಗಳನ್ನ ಬಳಸಿ ಯಾವ ಬೆಳೆಗಳನ್ನ ಬೆಳೆದ್ರಿ? ಮೊದಲ ಮೆಕ್ಕೆಜೋಳ ಬೆಳೆದೇವ್ರಿ, ಆ ನಂತರ ತೊಗರಿ ಬೆಳೆದೇವ್ರಿ, ಆ ನಂತರ ಕಡ್ಲಿ ಬೆಳೆದೇವ್ರಿ, ಆ ನಂತರ ಇದು ಗೋಧಿ ಬೆಳೆದೇವ್ರಿ. ಈಗ ಮೆಕ್ಕೆಜೋಳ ಬೆಳೆದನಂತ ಹೇಳಿದ್ರಿ, ಆ ಮೆಕ್ಕೆಜೋಳದಲ್ಲಿ ಯಾವ ರೀತಿ ತಾವು ಈ ಹೋಮಿಯೋ ಔಷಧಿಗಳನ್ನ ಬಳಸಿದ್ರಿ? ಅದಕ್ಕ ನೆಳ ಕುತ್ಕೊಂಡು ಕೇರಿಂದ್ರಿ, ಒಂದ್ ಬುಟ್ಟಾಗ ಹಾಕೊಂಡು ಒಂದ್ ತಾಸ ಅರ್ಧ ತಾಸ ಅದಕ್ಕ ಹರಾಕಿರಿ ಬಿತ್ತೇವ್ರಿ. ಅಂದ್ರೆ ಬೀಜೋಪಚಾರ ಮಾಡಿ ತಾವ್ ಬಿತ್ತಿದ್ರಿ? ಹಾ, ಬಿತ್ತೇವ್ರಿ. ಇಳುವರಿ ಚಲೋ ಬರ್ತೈತಿ? ಹಾ, ಅಗದಿ ಚಲೋ ರೀ. ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ ಎಷ್ಟು ವ್ಯತ್ಯಾಸ ಇಟ್ಕೊಂಡ್ ಬಿತ್ತಿದ್ರಿ ತಾವು? ಚೋಟ ಗೇಣಿ ಚೋಟಿ ಗೇಣಿಗೆ ಬಿತ್ಕೊಂಡೇವ್ರಿ, ಮತ್ತ 4 ಫೂಟ್ ಅಗಲಿಗ್ರಿ ಇಟ್ಕೊಂಡ್ ಬಿತ್ಕೊಂಡು ಬೆಳಿ ಮಾತ್ರ ಅದೇ ನೋಡಬಾರ್ದ್ರಿ, ಅಂತ ಬೆಳಿ ಬರ್ತಾವ್ರಿ. ಅಂದ್ರೆ ನೀವು ಟ್ರಾಕ್ಟರಿಂದ ಬಿತ್ತನೆ ಮಾಡ್ತಿದ್ರೆ ಕೈಗಾಲದಿಂದ ಹಾಕ್ತೀವಿ? ಇಲ್ಲಿ ಟ್ರಾಕ್ಟರ್ದಿಂದ ಬಿತ್ತೇವೆ. ಟ್ರಾಕ್ಟರ್ದಿಂದ ಬಿತ್ತೇವ್ರಿ. ಈ ಮೆಕ್ಕೆಜೋಳದಲ್ಲಿ ಹೋಮಿಯೋ ಔಷಧಗಳನ್ನ ಬಳಸಿನ ತಾವು ಹೇಳಿದ್ರಿ, ಇದಕ್ಕ ಈ ಲದ್ದಿ ಹುಳಿನ ಕಾಟ ಮತ್ತೆ ಪಾಲ್ ಸೈನಿಕ ಹುಳಿನ ಕಾಟ ಅದು ಇರ್ತೈತಲ್ರಿ ಬೆಳೆಗಳಿಗೆ, ಅದನ್ನ ಯಾವ ರೀತಿ ತಾವು ಈ ಹೋಮಿಯೋ ಔಷಧಗಳನ್ನ ಬಳಸಿದ್ರಿ? ಅದೇ ವೈದ್ಯಕೀಯರಿಂದ ಹೊಡೆದೇವ್ರಿ ಎಣ್ಣೆ, ಮತ್ತ ಇವರಲ್ಲಿ ವೈದ್ಯಕೀಯರಿಂದ್ರಿ ವೈದ್ಯ ಹೊಡೆಯನ್ನು ಒಂದ್ ಹೊಡೆದಿದ್ದಕ್ಕಿಂದ ಅದ್ರ ಮ್ಯಾಲ ಯಾವ ಹುಳಾನು ಬರಲಿಲ್ಲ, ಅದ್ರ ಮ್ಯಾಲ ಏನು ಆಗಿಲ್ರಿ, ಚಲೋ ಬತ್ತಿರಿ ಬೆಳಿ, ಚಲೋ ಬತ್ತ. ಚಲೋ ಬತ್ತ. ಈಗ ಅಂದ್ರ ಗೊಬ್ಬರ ಹಾಕಿ ಬೆಳೆದಿರ್ತಾರಲ್ಲ, ನಿಮ್ ಹೊಲದ ಪಕ್ಕದಲ್ಲಿ ಮೆಕ್ಕೆಜೋಳ ಬೆಳೆದಿರ್ತಾರ, ಅವ್ರ ಬೆಳೆಗ ನಿಮ್ ಬೆಳೆಗ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ಫರ್ಕ್ ರೀ, ಬಹಳ ಫರ್ಕ್ ಅನಸ್ತೈತಿರಿ. ಹೆಂಗ್ರಿ? ನಮ್ಗ ದಾರಿ ಹೊಲ ಐತ್ರಿ, ದಾರಿ ಮ್ಯಾಲ ಹೋಗೋರು ಏನು ಹಾಕಿ ಬಿತ್ತಿರಿ, ನಿಮ್ ಬೆಳಿ ಎಷ್ಟು ಚೆನ್ನಾಗಿ ಐತಿ, ನಮ್ ಬೆಳಿ ಯಾಕೆ ಚೆನ್ನಾಗಿಲ್ಲ ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಬೆಳೆಗಳಲ್ಲಿ ವ್ಯತ್ಯಾಸ ಕಾಣ್ತೈತಿ? ಹಾ, ಕಾಣ್ತೈತ್ರಿ. ಕಾರಣ ಅವ್ರು ನಾವ್ ಹೇಳಿದೇವ್ರಿ ಇಂತಿಂತ ಹಿಂಗ ತಂದ್ಕೆ, ಒಂದ್ಸಲ ಎರಡ್ ಸಲ ಅವ್ರಿಗೆ ಒಯ್ದು ಕೊಟ್ಟೇವ್ರಿ, ಒಯ್ದ್ರು ಅವ್ರದ್ದು ಬೆಳಿ ಚಲೋನೇ ಬಂದೈತಿ. ಚಲೋ ಬಂದೈತಿ. ಅಂದ್ರೆ ಅದು ಮೆಕ್ಕೆಜೋಳದಲ್ಲಿ ಹೋಮಿಯೋ ಔಷಧಗಳನ್ನು ಬಳಸಿ ಬಿತ್ತಿನ ಅಂತ ಹೇಳಿದ್ರಿ, ಅವ್ರ ಬೆಳೆಗಳಲ್ಲಿ ಅಂದ್ರೆ ಎಲೆಗಳಾಗ್ಲಿ ಅಥವಾ ಕಲರ್ಗಳಾಗ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಾನ್ರಿ? ವ್ಯತ್ಯಾಸ ಕಾಣ್ತದಲ್ರಿ, ಅಗದಿ ನೋಡದಂತ ಬೆಳಿ ಬರ್ತದ್ರಿ. ಅಂದ್ರೆ ಈ ಎಲೆಗಳಲ್ಲಿ ಹಸಿರು ಹೆಚ್ಚಾಗಿ ಹಸಿರು ಹೆಚ್ಚು ಬರ್ತೈತಿರಿ. ಎಷ್ಟೆಕರೆ ಬಿತ್ತಿದ್ರಿ ನೀವು ಮೆಕ್ಕೆಜೋಳ? ಮೆಕ್ಕೆಜೋಳ 6 ಎಕರೆ ಬಿತ್ತಿದ್ದೇವ್ರಿ. ಇಳುವರಿ ಎಷ್ಟು ಬತ್ತರಿ? ಅದು ದೀಡಿಸಿ ಕಟ್ಟ ಬತ್ತರಿ, 150 ಕಟ್ಟ ಬತ್ತರಿ. ಅಂದ್ರೆ ಬೇರೆಯವರು ಬೆಳೆದಿದ್ದಕ್ಕ ನೀವು ಬೆಳೆದಕ್ಕೆ ವ್ಯತ್ಯಾಸ ಕಾಣಬಹುದು? ಹಾ, ಅವ್ರದ್ದು ಎಲ್ಲಾ ಕುಡಿ ಎಟ್ಟ ಐತ್ರಿ, 50-60 ಐತ್ರಿ ಅವ್ರದ್ದು, ನಮ್ದು ದೀಡಿಸಿ ಆಯ್ತ್ರಿ. ಅಂದ್ರೆ ಅವ್ರ ಎಷ್ಟೆಕರೆ ಬಿತ್ತಿದ್ರಿ? ಅವ್ರು 8 ಎಕರೆ ಬಿತ್ತಿದ್ರಿ, ಗೊಬ್ಬರಕ್ಕೆ ಹಾಕಿದ್ರು ಅವ್ರು ಸರಿ ಬರ್ಲಿಲ್ರಿ. ಅಂದ್ರೆ ಹವಾಮಾನದ ವೈಪರೀತ್ಯದಿಂದ ಆಯ್ತು, ಮತ್ತೆ ಹುಳ ಬೆಳೆದಿದ್ದು ಆಯ್ತು, ಅವ್ರದ್ದು ಬೆಳೆ ನಾಶ ಆಯ್ತಂತ ಹುಳ ತಿಂದೆ ಆಗಿ ಮಾಡಿದ್ರಿ ಅವರು, ನಮ್ಮ ಹುಳ ಹತ್ತಿಲಿಲ್ರಿ. ಈಗ ಮೆಕ್ಕೆಜೋಳ ತಾವು ಬೆಳೆದಿರಲ್ರಿ, ಈ ಮೆಕ್ಕೆಜೋಳದ ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ರಿ, ಕಾಳುಗಳಲ್ಲಾಗ್ಲಿ ತೆನೆಗಳಲ್ಲಾಗ್ಲಿ? ಹಾ, ಅಗದಿ ದಿಪ್ಪನು ಬರ್ತಾವ್ರಿ, ತೆನಿನ ಅಗದಿ ಉದ್ದಗ್ ಬರ್ತಾವ್ರಿ, ಮೇಲಾಗಿ ಕಾಳು ಮಿಂಚ್ ಬರ್ತದ್ರಿ, ಅದ್ರ ಒಳಗಿನ ಲಂಡ ಸಣ್ಣ ಇರ್ತೈತೆ, ಆ ಸಣ್ಣ ಇರ್ತದ್ರಿ, ಕಾಳದ ಅಗದಿ ದಿಪ್ ದಿಪ್ ದಿಪ್ ಇರ್ತಾವ್ರಿ, ಅಂದ್ರ ತುದಿ ಒಳಗು ಕಾಳ ಆಯ್ತು. ಅಂದ್ರ ಕಾಳುಗಳಲ್ಲಿ ಅಂದ್ರ ತೂಕಕ್ಕೂ ವ್ಯತ್ಯಾಸ ಅನಿಸ್ತೈತ್ರಿ. ಅಲ್ಲಿ ವ್ಯಾಪಾರಿಗೆ ಅವ್ರು ಆದ್ರೂ ಅವ್ರ ಕಿತ್ತ ನಮ್ಗೆ ಹೆಚ್ಚೇ ರೇಟ್ ಕೊಟ್ಟು ತಗೋತಾರ್ರಿ. ಅಂದ್ರ ರಾಸಾಯನಿಕದಲ್ಲಿ ಬೆಳೆದವ್ರಿಗೆ ಮತ್ತೆ ನೀವು ಭೂಮಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ವ್ಯತ್ಯಾಸ ಬಾಳ ಐತಿ, ಮತ್ತ ಬೆಲೆಗಳಲ್ಲಿ ವ್ಯತ್ಯಾಸ ಐತಿ. ಅವ್ರಿಗೆ ನಮ್ಗೆ ರೇಟ್ ಹೆಚ್ಚಿಗೆ ಸಿಗ್ತದ್ರಿ, ಮತ್ ನಾವ್ ಗೊಬ್ಬರ ಹಾಕಲಾಡ್ದಿ ಬಿತ್ತೇವ ಅಂದ್ರಿ ನಮ್ ರೇಟ್ ಹೆಚ್ಚಿಗೆ ತಗೋತಾರ್ರಿ. ಅವ್ ಹಾಕದವ್ರು ಖಂಡ ಕುಟ್ರ ನಮ್ಮನೆ ಇರ್ತಾವ್ರಿ ಬೆಳಿ, ನಮ್ ಕಾಳಿಗೆ ಅವ್ರ ಕಾಳಿಗೆ ಬಹಳ ಫರಕ ಅನ್ನಿಸ್ತದ್ರಿ. ಮೆಕ್ಕೆಜೋಳ ಅಲ್ದ ಮತ್ತ ಗೋಧಿ ಕಡ್ಲಿ ಅದು ಬಿತ್ತನೆ ಅಂತ ಹೇಳಿದ್ರಿ, ಈಗ ಅದ್ರೊಳಗೂ ಯಾವ ರೀತಿ ನೀವು ಬೀಜೋಪಚಾರ ಮಾಡಿದ್ರಿ? ಇದೇ ಪ್ರಕಾರ ಮಾಡಿ ಇದೇ ನಮ್ಮನೆ ಬೆಳೆದಿವ್ರಿ ನಾವು. ಈ ಕಡ್ಲಿಯಲ್ಲಿ ಬೀಜೋಪಚಾರ ಮಾಡಿ ಬಿತ್ತಿದ್ರಿ, ಅವು ಕುಡಿ ಅದು ಚೂಟಿದ್ರಿ? ಕುಡಿ ಚೂಡಿದ್ರೆ ಗಿಡ ಬಡಿತದ್ರಿ, ಕುಡಿ ಚೂಡ್ಲಿಕ್ಕಂದ್ರೆ ಏನ್ ಮಾಡ್ತದ್ರಿ, ಗಿಡ ಉದ್ದಕ್ಕೆ ಹೋಗ್ತದ್ರಿ, ಹೋಗ್ಕೇರಿಂದ ಏನ್ ಮಾಡ್ತದ್ರಿ, ಅವ್ ನಾಕೆಕಾಯಿ ಆಗಿ ಅಟ್ಟ ನಿಂದಿರ್ತದೆ. ಇದು ಚೂಡ್ದೇವ ಅಂತ ತಿಳಿರಿ, ಪಡಲ್ ಹೊಡಿತದ್ರಿ, ಹೊಡೆದ ಎಕ್ದಮ ಚಲೋ ಹೊಡೆದಕ್ಕಿರಿಂದ ಕಾಳು ಚಲೋ ಹಾಕದ್ರಿ. ಅಂದ್ರೆ ಕುಡಿ ಚೂಡೋದ್ರಿಂದ ಅವು ಮಗ್ಲ ಎಸಳುಗಳು ಒಡೆದು ಅವಕ್ಕ ಕಾಳು ಚಲೋ ಕಾಯಿ ಹೆಚ್ಚಿ ಬರ್ತದ್ರಿ. ಈಗ ಇಳುವರಿ ತಕೊಂದ್ರಿ ಏನ್ರಿ ಕಡ್ಲಿ? ಈಗ ಹೂವಿಗೆ ಐತ್ರಿ. ಅಂದ್ರ ಹೋದ ವರ್ಷ ತಕೊಂದ್ರಿ, ಈ ವರ್ಷ ಏನ ಹೂ ಮೇಲೆ ಐತಿ? ಈಗ ಹೂವಿನ ಮೇಲೆ ಐತ್ರಿ, ಹೋದ ವರ್ಷ ತಕೊಂಡಿದ ಅಂಕಾರ ಅದೇನು ಭಾರಿ ಬೆಳಿ ಬಂದದ್ರಿ. ಈಗ ಈ ಕಡ್ಲಿಗೆ ಕೀಟಬಾಧೆ ಅಂತ ಇರತೈತ್ರಿ, ಕೀಡಿ ಅದು ಬರ್ತಾವ್ರಿ, ಅವಕ್ಕೆ ಏನಾದ್ರು ಔಷಧಿಗಳನ್ನ ಸಿಂಪಡಣೆ ಮಾಡ್ರಿ? ಇದೇ ಇದು ಹೊಡೆದವ್ರಿ, ಒಂದ್ಸಲ ಹೊಡೆದ್ರೆ ಅದು ಮತ್ತೆ ಸಲ ಇದು ಆಗಂಗಿಲ್ಲ. ಈ ಕೀಡಿಗೂ ಸಮೇತ ಈ ಹೋಮಿಯೋ ಔಷಧನ ಬಳಸಿರಿ? ಬಳಸಿವ್ರಿ, ಬಳಸದ ಅದು ಅವ್ರು ನಾಲ್ಕೈದು ಸಲ ಎಣ್ಣೆ ಹೊಡಿತಾರ, ಒಂದೇ ಎಣ್ಣೆಗೆ ನಮ್ ಹೂವ ಕಾಯಿ ಹಿಡಿತಾವ್ರಿ. ಅಂದ್ರ ರಾಸಾಯನಿಕದ ಬಳಸಿದವ್ರು ನಾಲ್ಕೈದು ಸಲ ಎಣ್ಣೆಯನ್ನ ಸ್ಪ್ರೇ ಮಾಡ್ತಾರ, ನೀವು ಒಂದೇ ಸರಿ ಸ್ಪ್ರೇ ಮಾಡಿದ್ರು ಇಳುವರಿ ಚಲೋ ಬರ್ತದೆ, ಗಿಡನು ಹೊಡಿತಾವ್ರಿ ಅದಕ್ಕೆ. ಈಗ ಇದ್ರ ಜೊತೆಗೆ ಈರುಳ್ಳಿನು ಬೆಳೆದನ ಅಂತ ಹೇಳಿದ್ರಿ ನೀವು, ಅದರಲ್ಲಿ ಯಾವ ತರ ಬೀಜೋಪಚಾರ ಮಾಡಿದ್ರಿ, ಯಾವ ತರ ಬಿತ್ತನೆ ಮಾಡಿದ್ರಿ? ಅದು ಯಾವ ತರ ಅಂದ್ರಿ, ಅದು ಹೋಮಿಯೋಪತಿ ಔಷಧಿ ವೈದ್ಯರಿಂದ್ರಿ, ಗಿಡದ ನೆಳಿ ಕೂತು ಅದಕ್ಕೆ ಔಷಧಿ ಹಚ್ಚಿ ಜರ ಆರಾಕಿರಿ, ಡಾಕ್ಟರ್ದಿಂದ ಬಿತ್ತಿದೇವ್ರಿ. ಎಲ್ಲಾರು ಉಳ್ಳಾಗಡ್ಡಿ ಎಲ್ಲ ಕೊಳತು ದಾರಿಗೆ ಚೆಲ್ಲಾಗತ್ತಾರಿ, ನಮ್ ಉಳ್ಳಾಗಡ್ಡಿ ಅಗದಿ ಮಿಂಚ್ ಐತ್ರಿ. ಇದ ವರ್ಷ ಬೆಳೆದ್ರಿ? ಈಗ ವರ್ಷ ಐತ್ರಿ, ಅಗದಿ ಮಿಂಚ್ರಿ. ನಾವು ಅದಕ್ಕೆ ಗೊಬ್ಬರನೇ ತೋರಿಸಿಲ್ರಿ. ಈ ಹೋಮಿಯೋ ಬೀಜೋಪಚಾರ ಮಾಡ್ರಿ, ಮತ್ತೆ ಯಾವ್ದಾದ್ರು ಸ್ಪ್ರೇ ಏನು ಮಾಡಿಲ್ರಿ, ಅದರಿಂದ ಚಲೋ ಬಂದ ಅಂದ್ರ ಅವ್ ಏನ್ ಗಡ್ಡೆ ಚಲೋ ಬಂದ ಅಗದಿ ಮಿಂಚ್ರಿ, ಒಂದ್ ಲಂಬರಿ. ಈಗ ಇಳುವರಿ ಚಲೋ ಬಂದ ಚಲೋ ಬಂದ. ಈ ಈರುಳ್ಳಿಯಲ್ಲಿ ಮತ್ತೆ ಏನಾದ್ರು ಬೆಳೆಗಳನ್ನ ಬೆಳೆದ್ರೇನ್ರಿ ಈರುಳ್ಳಿ ಜೊತೆಗೆ? ಅದ್ರ ಜೊತೆ ಏನು ಹಾಕಿಲ್ರಿ. ಈಗ ತೊಗರಿನೂ ಬೆಳೆದಿನ ಅಂತ ಹೇಳಿದ್ರಿ, ತೊಗರಿ ಇಳುವರಿ ಈಗ ರಾಶಿ ಹಂತದಲ್ಲಿ ಅದಾವ ಈಗ ಈಗೆಲ್ಲಾ ಬೆಳೆಗಳು. ಇದ್ರಲ್ಲಿ ಯಾವ ತರ ನೀವು ಬೀಜೋಪಚಾರ ಮಾಡಿದ್ರಿ, ಮತ್ತೆ ಅದಕ್ಕೆ ಹುಳುಗಳ ಕಾಟವನ್ನು ಯಾವ ತರ ತಪ್ಪಿಸಿದ್ರಿ ತಾವು? ಅದಕ್ಕೂ ಇದೇ ನಮೂನೆ ಮಾಡಿ ಇದೇ ನಮೂನೆ ಬಿತ್ತಿದೇವ್ರಿ. ಅಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರಿ? ಮಾಡಿದೇವ್ರಿ. ಅವ್ ಕಾಯಿ ಕೈ ಏನ್ ಮಾಡ್ತಾವ ಅಂದ್ರೆ ಕೀಡಿ ಹುಳುಗಳು ಇರ್ತಾವಲ್ರಿ, ಅವ್ ತೂತ ಹಾಕಿ ಕಾಯಿಗಳನ್ನ ತಿಂತಾವ, ಅದನ್ನ ತಾವ್ ಯಾವ ತರ ಸ್ಪ್ರೇ ಮಾಡಿದ್ರಿ? ಇದೇ ಹೋಮಿಯೋಪತಿ ಔಷಧಿ ವೈದ್ಯರಿಂದ್ರಿ, ಹೊಡೆದೇವ್ರಿ, ಅಗದಿ ಕಾಳು ದಿಪ್ರಿ, ಕಾಯಿನ ಉದ್ದುರಿ, ಅದು ಹೊಡೆದ್ ನೋಡಿದೇವ್ರಿ, ಕಾಯಿ ಕಿರೀರಿ, ಕಾಳ ಅದ್ರೊಳಗ್ ಕಂಡ್ರಿ. ಅಂದ್ರ ರಾಸಾಯನಿಕದಲ್ಲಿ ಬೆಳೆದಂತ ಬೆಳೆಗ ಅವು ಸ್ಪ್ರೇ ಮಾಡಿದಕ್ಕ ಏನೈತಿ, ಕಂದಗಾಳ ಬಂದು ಮತ್ತ ಕಾಯಿಗಳು ಉದ್ದಿಲ್ಲ, ಉದ್ದಿಲ್ಲ. ಇದಕ್ಕ ಉದ್ದನು ಬರ್ತಾರಿ, ದಿಪ್ಪನು ಕಾಳು ಬರ್ತಾ, ಅಗದಿ ಮಿಂಚನು ಬರ್ತಾವ್ರಿ. ಕಾಳುಗಳ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಹೇಳಿದ್ರಿ ಹೋಮಿಯೋದಾಗ. ಈಗ ನೀವು ಇದೇ ವರ್ಷ ಬೆಳೆದ್ರೇನ್ರಿ ತೊಗರಿಯಲ್ಲಿ? ಹೋದ ವರ್ಷ ಬೆಳೆದೇವ್ರಿ, ಈಗ ಸದ್ಯ ಮತ್ತು ಹಾಕೇವ್ರಿ, ಈ ಹೋಮಿಯೋದಲ್ಲಿ ಬೆಳಿತಾ ಇದ್ರಿ. ಈಗ ನಮ್ಮ ಯುವ ರೈತರು ಕೃಷಿ ಮಾಡ್ಬೇಕಂತಾರ, ಅವ್ರಿಗೆ ನೀವು ಈ ಹೋಮಿಯೋ ಔಷಧಿ ಕುರಿತು ತಾವೇನ್ ಹೇಳ್ಬೇಕಂತೀರಿ? ಮಾಡಿದ್ರೆ ಅವ್ರಿಗೆ ಗೊತ್ತೇ ಹಾಕದಲ್ರಿ, ಏನಂಬುದಕ್ಕೆ ಒಂದ್ ಸಲ ಒಂದೇ ಲೀಟರ್ ಒಯ್ದು ನೋಡ್ರಿ ಅವರು, ಅಗದಿ ಹ್ಯಾಂಗ್ ಬೆಳಿ ಬರ್ತದ ಹ್ಯಾಂಗಿಲ್ಲ ಒಂದು ಗೊತ್ತೇ ಹಾಕೈತ್ರಿ. ಅಂದ್ರೆ ನೀವೇನು ರಾಸಾಯನಿಕ ಬಿಟ್ಟ ಈ ಹೋಮಿಯೋ ಔಷಧ ಇದೇ ಮಾಡೇವ್ರಿ? ಭೂಮಿನೂ ಮೆತ್ತಾಗಿ ಇರ್ತಾವ್ರಿ ಇದಕ್ಕೆ, ಅದಕ್ಕೆ ಭೂಮಿ ಕಟ್ಟಿ ಹೊಡಿತಾವ್ರಿ, ಇದಕ್ಕೆ ಭೂಮಿ ಕಟ್ಟಿ ಹೊಡೆಯಂಗಿಲ್ರಿ, ಅಗದಿ ಮೆತ್ತಾಗಿರ್ತಾವ್ರಿ ಇದಕ್ಕೆ. ಈಗ ನೀವು ಸಾವಯವದಲ್ಲಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ, ಈ ತೊಗರಿ ಕಟ್ಟಿಗೆ ಅದೇನ್ ಸುಡ್ತೀರಿ? ಇಲ್ರಿ, ಆರಿಸಿ ಒಗಿತೇವ್ರಿ. ಈ ದನಕರುಗಳು ಅದಾವ ನಿಮ್ಮ? ಅದಾವ್ರಿ, ಎತ್ತದಾವ, ಎಮ್ಮೆ ಅದಾವ, ಆಡದಾವ್ರಿ, ಆಕಳುಗಳದಾವ್ರಿ, ಬಾಟಿ ಅದ್ರದೇ ಮೇವು ಒಯ್ದಾವ, ಮೆತ್ತ ಆಗಿರ್ತದ್ರಿ ಅದು ಹಾಕಿದ್ದು, ಇದು ನೋಡ್ರಿ ಕಟ್ಟಿ ಇರ್ತದ್ರಿ. ದನಕರುಗಳಿಗೆ ಮೇವು ಸನೇಕ ಇದು ಹೋಮಿಯೋದಲ್ಲಿ ಬೆಳೆದಿದ್ದು ಮೆತ್ತಿಗಿರ್ತದ್ರಿ, ಈ ರಾಸಾಯನಿಕದಲ್ಲಿ ಬಿರ್ಸಿರ್ತದೆ ಹೇಳ್ತಾ ಇದ್ರಿ. ಅಂದ್ರೆ ಅವಕ್ಕೂ ವಿಷಮುಕ್ತ ಆಹಾರವನ್ನು ಉಣಸಾತಿರ್ತಾವ? ದನಕರ ಅಗದಿ ಚಲೋ ಇರ್ತಾವ್ರಿ, ತಿಂದ ಮೆತ್ತ ಮೇವಲಿಂದ. ಲಾಲ್ ಸಾಹೇಬ್ ದಾವಲ್ ಸಾಹೇಬ್ ದಳವಾಯಿ ಅವರೇ, ಇಲ್ಲಿ ತನಕ ನಮ್ಮೊಂದಿಗೆ ನಮ್ಮ ರೈತರೊಂದಿಗೆ ಈ ಹೋಮಿಯೋ ಕೃಷಿಯ ಅನುಭವನ ಕುರಿತು ತಾವು ಹಂಚಿಕೊಂಡ್ರಿ. ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು? ಚಲೋ ಆಗೈತಿ, ಆದಷ್ಟು ಭೂಮಿನೂ ಚಲೋ ಇರ್ತಾವ, ಮತ್ತೆ ಬೆಳಿನೂ ಚಲೋ ಬರ್ತಾವ, ಆದಷ್ಟು ಲಾಭ ಸಿಗ್ತದ. ಖರೀ ಇದು ಗೊಬ್ಬರ ಒಯ್ದು ಹಾಕೊಂಡ್ ನುಕ್ಸಾನ್ ಆಗೋದಕ್ಕಿಂತ ರೀ, ಒಂದ್ ಕ್ವಿಂಟಲ್ ಹಿಂದ್ ತಗೊಳಕ್ ಹೋಗ್ರಿ 3,000 ಐತ್ರಿ ಡಿಎಪಿ, ಇದು ಎಲ್ಲಾ ಕೂಡಿ 500 ನಾಗೆ ಬರ್ತದ್ರಿ. ಮತ್ತ ಇದು 500 ಅಲ್ರಿ, 3,000 ಅಲ್ರಿ, ಮತ್ ರೈತರು ಇದಕ್ಕ ಉಳಿತಾಯ ಹಾಕದಿರ್ರಿ, ಮತ್ ಇದ್ರಲಿಂದ ರೈತರು ಮುಂದಕ್ ಹೋಗಾರಿ, ಇಲ್ಲಿಗ ಹಿಂದಿ ಬೀಳ್ತಾರಿ ಗೊಬ್ಬರ ಹಾಕಿದ್ರ. ತುಂಬಾ ಸಂತೋಷ ಲಾಲ್ ಸಾಹ್ ದಾವಲ್ ಸಾಹ್ ದಳವಾಯಿ ಅವರೇ, ಇಲ್ಲಿ ತನಕ ನಮ್ಮ ರೈತರೊಂದಿಗೆ ವಿಷಮುಕ್ತವಾದಂತ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಡ್ರಿ ಅಂತ ಹೇಳಿ ತಮ್ಮ ಅನುಭವವನ್ನ ಹೇಳಿದ್ರಿ. ಆಕಾಶವಾಣಿಗೆ ಬಂದು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕ ನಮ್ಮ ಪರವಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ತನಕ ಜೋಳ, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಯಂತ್ರೋಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಆಲಿಸೋಣ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಅದಾರ. ಇವತ್ತಿನ ಕಾರ್ಯಕ್ರಮದೊಳಗ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡೋದಕ್ಕೆ ಒಪ್ಪಿಕೊಂಡ್ರು, ಮತ್ತ ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಈಗ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರಿಗೆ ಯಾವ ರೀತಿ ಈ ಹೋಮಿಯೋ ಔಷಧಿಗಳನ್ನ ತಾವು ಬಳಸಕ್ ಪ್ರಚೋದನೆ ಮಾಡಿದ್ರಿ? ಮೊದಲೇದಾಗಿ ಮೈಬೂಬ್ ಬಡೇಗರ್ ಅವರಿಗೆ ನಾವು ಅದನ್ನ ಪರಿಚಯಿಸಿದೆವು ಹೋಮಿಯೋ ಕೃಷಿನ. ಅದು ಹಿಂಗ್ ಮಾಡ್ರಿ, ಹಿಂಗ ಪ್ರಯೋಗ ಮಾಡ್ರಿ, ಮೊದಲೊಂದ್ ಸ್ವಲ್ಪ ನೀವು ತಗೊಂಡ್ ಹೋಗ್ರಿ, ಪ್ರಯೋಗವಾಗಿ ಡೆಮೋ ಮಾಡ್ರಿ, ರಿಸಲ್ಟ್ ನೋಡ್ರಿ ಅಂತ ಕಾರಣ ಅವ್ರೇನಿಲ್ಲ, ಅವ್ರ ಜೊತೆ ಇವರು ಬಂದ್ರು, ಲಾಲ್ ಸಾಬ್ ದಳವಾಯಿ ಅವರು ಬಂದ್ರು. ಬಂದು ಅವರು ಮಾಡ್ತೀವಿ ಅಂದ್ರೆ ನಾ ಅವ್ರಿಗೂ ಕೂಡ ಕೊಟ್ಟೇವಿ. ಅವರು ಪ್ರಯೋಗ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಗುರ್ತಕ್ಕಲ್ಲ ರೈತರಿಗೆ. ಆಕ್ಚುಲಿ ಇಲ್ಲಿ ನಾವ್ ಇರೋದಕ್ಕಿಂತ ಫೀಲ್ಡ್ ನಾಗ ಇರೋ ರೈತರು, ಇದ್ರ ಬದಲಾವಣೆ ನೋಡೋರೆ ಅವರು ರೈತರು. ಅವರು ಪ್ರತಿಯೊಂದು ಹಂತದಲ್ಲಿನು ಬದಲಾವಣೆ ನೋಡ್ಕೊಂಡ ಹೇಳ್ತಿದ್ರಿ, ಇಲ್ಲ ಹಿಂಗ್ ಬಂದದ, ಹಿಂಗ್ ಚಲೋ ಬಂದದ, ಹಿಂಗದ, ಹಿಂಗದ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು. ಅವರು ಪ್ರತಿ ವರ್ಷ ಒಯ್ತಿದ್ರು. ನಾವು ಹೇಳ್ತಿದ್ವಿ ಅವ್ರಿಗೆ, ನೋಡ್ರಿ ನಮಗೂ ಏನ್ರಿ ಜೋಳ ಕಾಳ ಬೇಕಾದ್ರೆ ವಿಷಮುಕ್ತ ಹೋಮಿಯೋದ ಬೆಳೆದಿದ್ದು ಕೊಡ್ರಿ ಅಂತ ಹೇಳಿ. ಇನ್ನೊಂದ್ ಏನದ, ಹೋಮಿಯೋದಿಂದ ಬೆಳೆದಿರ್ತಕ್ಕಂತ ವಿಷಮುಕ್ತ ಆಹಾರ ಕೇಳಿ ತಗೋತಾರ, ಮತ್ತೆ ಇದಕ್ಕೆ ಒಳ್ಳೆ ಬೇಡಿಕೆ ಅದ. ಮುಂದಿನ ದಿನಗಳಲ್ಲಿ ಯಾರು ಹೋಮಿಯೋ ಬೆಳೀತಾರ, ಕೆಮಿಕಲ್ ಫ್ರೀ ರೈತರು ಬೆಳೀತಾರಲ್ಲ, ಅವು ಕೇಸ್ ಸ್ಟಡಿ ಮಾಡಿ GPS ಮಾಡಿ ಡೈರೆಕ್ಟ್ ರೈತರಿಂದ ಗ್ರಾಹಕರಿಗೆ ತಲುಪುವಂಗ ಆಗ್ಬೇಕಂದ್ರೆ ವಿಷಮುಕ್ತ ಆಹಾರ, ಕಲಬೆರಿಕೆ ಆಹಾರ ತಿನ್ನೋದಕ್ಕಿಂತ ಒಂದು ನಂಬಿಕಸ್ಥ ಆಹಾರ, ವಿಷಮುಕ್ತ ಆಹಾರ ಸಿಗ್ತದೆ ಅಂತೇಳಿ ಅದಕ್ಕೆ ಅವ್ರಿಗೆ ಪರಿಚಯಿಸಿದೀವಿ. ಅವರು ಪ್ರತಿ ವರ್ಷ ಈ ಮೆಕ್ಕೆಜೋಳ, ತೊಗರಿ, ಗೋಧಿ, ಕಡ್ಲಿ ಇವಕ್ಕೆಲ್ಲ ಬಳಸಲಾಕತ್ತಾರ, ಮತ್ತೆ ಅದರಲ್ಲಿ ಒಳ್ಳೆ ಇಳುವರಿನೂ ಪಡಿತಾ ಇದ್ದಾರೆ, ಮತ್ತೆ ಅವ್ರಿಗೆ ಅದರ ಬಗ್ಗೆ ನಂಬಿಕೆನೂ ಬಂದದ. ಅದರ ಬಗ್ಗೆ ಅದು ನಂಬಿಕೆ ನಾವು ಹೇಳೋದಕ್ಕಿಂತ ಅದು ರೈತರೇ ಹೇಳ್ತಾರ. ಅದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ, ರೈತರಿಗೆ ಒಂದು ಅನುಭವ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ ಅದ ನೋಡಿ ಇದಕ್ಕೇನು ಇದನ್ನ ಮಾಡೋದೇ ಬೇಕಾಗಿಲ್ಲ. ಬಟ್ ಒಂದೇನೊಂದು ವಿಷಮುಕ್ತ ಆಹಾರ ಬೆಳೆದು ವಿಷಮುಕ್ತ ಆಹಾರ ಹಂಚಲಿ ಗ್ರಾಹಕರಿಗೆ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಮಾಡ್ತಾರೆ. ಇದನ್ನು ಒಂಥರ ದೇಶ ಸೇವೆನೆ ಅಂದ್ರ, ರೈತರು ಭೂಮಿಗೂ ವಿಷವನ್ನ ಉಣಿಸಲಾರದ ವಿಷಮುಕ್ತವಾದಂತ ಆಹಾರವನ್ನ ಬೆಳೆದು ನಾವು ವಿಷಮುಕ್ತ ಆಹಾರವನ್ನ ಸೇವನೆ ಮಾಡಿ ಗ್ರಾಹಕರಿಗೆ ವಿಷಮುಕ್ತವಾದಂತ ಆಹಾರವನ್ನು ಒದಗಿಸಬೇಕು ಅನ್ನೋದಂತ ತಮ್ಮ ವಿಚಾರ. ಹೌದು, ಯಾಕಂದ್ರೆ ಇದು ಒಂದು ರೀತಿ ಮಹಾನ್ ಸೇವೆ, ಇದು ದೊಡ್ಡ ದೇಶ ಸೇವೆ ಇದು. ಹೌದು, ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಸಲಹೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಅವರು ಎಲ್ಲಾ ಬೆಳೆಗಳಿಗೂ ಮೆಡಿಸಿನ್ ಒಯ್ತಾರ, ಯೂಸ್ ಮಾಡ್ಕೊತ ಬಂದಾರ, ಮತ್ತೆ ಅವರು ಸುತ್ತಮುತ್ತ ರೈತರಿಗೂ ಕೂಡ ಅವರು ಮೆಡಿಸಿನ್ ಒಯ್ದು ಕೊಡ್ತಾ ಇದ್ದಾರ, ತಿಳಿಸ್ತಾ ಇದ್ದಾರ, ಹೇಳ್ತಾ ಇದ್ದಾರ ಹೀಗ್ ಮಾಡ್ರಿ ಹೀಗ್ ಮಾಡ್ರತ್ತ. ಇದು ಏನ ಸಕ್ಸಸ್ ಹೆಂಗದನಲ್ಲ, ಒಬ್ಬರು ನೋಡಿ ಒಬ್ಬರು ನೋಡಿ ಒಬ್ಬರು ನೋಡಿ ಕಲ್ಕೋತ ಹೋಗ್ತಾರ, ಒಮ್ಮೆ ಎಲ್ಲಾರು ಮಾಡಂಗಿಲ್ಲ, ಅದು ಅನುಭವದಿಂದ ಬೆಳ್ಕೋತ ಹೋಗುದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರ. ಒಳ್ಳೇದಾಗ್ಲಿ. ಮತ್ತೆ ರೈತರು ಏನಾದ್ರು ಹೆಚ್ಚಿನ ಹೋಮಿಯೋ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಕೃಷಿ ಯಂತ್ರೋಪಕರಣಗಳು ಮತ್ತು ಹೋಮಿಯೋ ಕೃಷಿ ಯಾವುದೇ ರೀತಿ ಒಟ್ಟು ಕೃಷಿ ವೈಜ್ಞಾನಿಕ ತಂತ್ರಜ್ಞಾನ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮನ್ನ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡು. ಆತ್ಮೀಯರಿ, ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೇದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಯಂತ್ರೋಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ರಾಯ್ ಎನ್ ಸಾಳುಂಕೆ. ಈಗ ಕೇಳಿ ಒಂದು ಕೃಷಿ ಹಾಡು. ಸೆಗಣಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡಿ ಎಂದಂದು ನೀರಿಂದ ತಪ್ಪಿ ರಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾರ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಕಟ್ಟತಿರಿ ಹರಕ ಚೀಲ ಮುಖದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ ಅಂತಾರ ನಡೆದಾಡ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಗೊಬ್ಬರ ಮನೆ ಕಡೆ ಸರ ಸರ ಬೆರಕನಿಲ್ಲಂದ್ರ ಮಣ್ಣಾದ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಹದಿನೆಂಟು ವರ್ಷಕ್ಕೆ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಬಾರ್ ಪರಾಜಣ. ಇದು ಬಾಟ್ಲಿ ತಗೋವಾ. ಏನ್ ಬಾಟ್ಲಿ ತಂದ್ಯಪ್ಪ ಇದು ನೋಡು. ಅಲ್ಲ, ಇದು ಜೇನುತುಪ್ಪದೇನೆ? ನೀ ಹೋದ ಸಲ ಬಂದಾಗ ಏನ್ ಹೇಳಿದಿ? ಖರೆ ರಾಜಣ್ಣ, ನೀನ್ ಮರ್ತು ಬಿಟ್ಟಿ ಅಂತ ಅನ್ಕೊಂಡಿದ್ದೆ ನಾನು. ನನಗ್ ಒಳ್ಳೆ ಕ್ವಾಲಿಟಿದಂತ ಜೇನುತುಪ್ಪ ಬೇಕಾಗಿತ್ತು. ಮತ್ ಇದು ಯಾವ್ದಂದಿ? ಇನ್ ಮೇಲೆ ಏನೋ ಲೇಬಲ್ ಅದೇನು? ಲೇಬಲ್ ಇಲ್ಲಿ ಖರೆ ಮಾರ್ಕೆಟ್ಲಿ ನಾ ತಂದದ್ದೆ ತಂದಿಯೇನಂತ ಅನ್ಕೊಳ್ಳಿದ್ದೀನಿ. ಒಂದ್ಸಲ ಶೋಭಕ್ ಹೇಳ ವಿಶ್ವಾಸ್ಲಿಂದ ಅಂತಂದ ಮೇಲೆ ಅದು ನನ್ ಮೇಲೆ ಬಹಳ ಜವಾಬ್ದಾರಿ ಇರ್ತದ. ಅದಕ್ಕೆ ಶೋಭಕ್ಕ ಶುದ್ಧ ಜೇನುತುಪ್ಪ ಅಂತ ಹೇಳಿ. ಹೌದಲ್ಲ? ಹೌದು. ಅದಕ್ಕೆ ಶುದ್ಧ ಜೇನುತುಪ್ಪ ಮಾರ್ಕೆಟ್ ತಂದಿಲ್ಲ. ಒಬ್ರು ನಮ್ಮ ದೋಸ್ತರು ರೈತರ, ಅವ್ರ ಹೊಲದಾಗ ಜೇನು ಪೆಟ್ಟಿಗೆ ಇಟ್ಟಾರ. ಆ ಜೇನು ಪೆಟ್ಟಿಗೆಯಿಂದ ಅವ್ರೇನ್ ಬಿಡಿಸಿರ್ತಾರ ನೋಡು. ಹೌದು. ಆ ಜೇನುತುಪ್ಪ ತಗೊಂಡ್ ಬಂದಿನಿ. ಬಾಳ ಚಲೋ ಆಯ್ತು ನೋಡಪ್ಪ. ನನಗ ಬಾಳ ಬೇಕಾಗಿತ್ತು, ನನಗೊಂದ್ ಸ್ವಲ್ಪ ಔಷಧಕ್ ಬೇಕಾಗಿತ್ತು, ಪೂಜಾಕ್ಕೂ ಬೇಕಾಗಿತ್ತು. ಇದು ಮಾರ್ಕೆಟ್ಲಿಂದ ತಂದಿರ್ತೀವಲ್ಲ, ಅದಷ್ಟು ಚಲೋ ಇಲ್ಲಪ್ಪ. ಸ್ವಲ್ಪ ಜಲ್ದಿ ಮ್ಯಾಲ ಒಣಗಿದಂಗ ಆಗಿಬಿಡ್ತದ. ಹೌದಲ್ಲ? ಅದಕ್ಕ ಶುದ್ಧ ಜೇನುತುಪ್ಪ ಬೇಕು ಅಂತ ನಿಂಗೆ ಸರಳ ಹಾದಿ ಹೇಳ್ತೀನಿ. ಮತ್ಯಾವ್ದು? ನೀ ಮಾಡ್ಲಿಕ್ ಮನಸ್ಸಿರ್ಬೇಕು. ಅಂದ್ರೆ ನನಗ ಸಾಕು ಅಂತೇನು ಜೇನು? ಅಲ್ಲಪ್ಪ, ಜೇನ್ ಸಾಕಂತಂದ್ರೆ ಅಷ್ಟು ಹುಳುಗಳು ಇರ್ತಾವ, ಹೆಂಗ ಸಾಧ್ಯ ಅಂತೀನ? ನಮ್ಮದೇನು ಹಳ್ಳಿ ಊರ ಹೊಲ ಅದನ್ನ ಹೆಂಗ್ ಮಾಡ್ತೀನಿ ನೀನು? ಹಳ್ಳಿ ಊರಿದ್ರ ಹೊಲ್ದಾಗ ಒಯ್ದ ಇಟ್ಟೇವಪ್ಪ, ತನ್ ತಾನೇ ಏನಾರ ಆಗ್ತಾವ ಅಂತ ಅನ್ಕೊಳಂ. ಮನೆಗ್ ಎಲ್ಲಿಡ್ತಿದ್ ಇಲ್ಲಿ ದೊಡ್ಡೂರಾಗ? ನೋಡು, ನಿನ್ ಪ್ರಶ್ನೆ ಬಹಳ ಚಲೋ ಅದ, ಬರಬ್ಬರ ಅದ. ಅವು ಜೇನುಳ ನಿನ್ ಮನೆಗಿನ ಗಿಡಕ್ಕೆ ಹೋಗ್ತಾವಂತಲ್ಲ. ಹೌದಪ್ಪ, ನನ್ ಮನೆ ಗಿಡಕ್ಕೆ ಬ್ಯಾಡ. ಆದ್ರ ಮನಿಯೊಳಗ್ ಇಟ್ಕೊಂಡ್ ಹೆಂಗ್ ಕೂಡ್ತಿದ್ ಅದನ್ನ ಅಂತ. ಮನಿ ತುಂಬೆ ಹಾರಾಡ್ತಾವ, ಓಣಿ ತುಂಬೆ ಹಾರಾಡ್ತಾವ. ಅವು ಬಹಳ ಶಾಣೆ ಇರ್ತಾವ ಶೋಭಕ. ಅವು ಗೂಡ್ನಾಗ ಹೊರಗೋತಾವ, ಸೀದಾ ಗುಡಿಗೆ ಬರ್ತಾನೆ. ಆಜು ಬಾಜು ಕೂತ್ ನಿಂಗ್ ಹಾಯ್ನೋ ಅನ್ನೋದಿಲ್ಲ, ಹಲೋನು ಅನ್ನೋದಿಲ್ಲ. ಏನ್ ಅವು ಸುಮ್ ಸುಮ್ನೆ ಕಡಿಯೋದಿಲ್ಲ. ಅದ್ ಕಡೆಯಂಗಿಲ್ಲ, ಏನ್ ಮಾಡ್ತದೋ ಗೊತ್ತಿಲ್ಲ. ಗುಯಿ ಅಂತ ಬಂದು ಅಂದ್ರೆ ನಮ್ ಗಂಜಿ ಬರ್ತದ ಅಷ್ಟೇ. ಸ್ವಲ್ಪ ದೋಸ್ತಿ ಮಾಡ್ಕೋಬೇಕು. ಈ ಕೆಲವರು ಕಾಯಿ ಕುಯಿ ಕಾಯಿ ಕುಯಿ ಅಂತಿರ್ತಾರ, ಅವ್ರ ಜೊತೆ ಜೀವನ ನಡೆದಿಲ್ಲ. ಹೌದೌದು. ಹಂಗ ಇವ್ ಸಂಗೀತ ಚಲೋ ಕೊಡ್ತಿರ್ತಾವ, ಗುಯಿ ಅಂತ ಗುಯಿ ಅಂತ. ಏನಾಗೋದಿಲ್ಲ ಶೋಭಕ್ಕ, ವಿಜ್ಞಾನಿಗಳು ಹೇಳ್ಯಾರ. ಏನಂತಂದ್ರ, ನಮ್ ನಮ್ಮ ಮನೆಯೊಳಗೂ ಸಹಿತ ನಾವು ಒಂದ್ ಪೆಟ್ಟಿಗೆ ಇಟ್ಕೋಬಹುದು. ಈಗ ದೊಡ್ಡ ರೋಗಿನಿ ಅಂತಲ್ಲ, ಅಲ್ಲೆಲ್ಲೆಲ್ಲಿ ಬಹಳಷ್ಟು ಗಿಡಗಳದಾವ. ಆಮೇಲೆ ಎಲ್ಲಕ್ಕ ಹೇಳ್ತೀನಿ, ಎಲ್ಲೆಲ್ಲಿ ಖಾಲಿ ಪ್ಲಾಟ್ ಅವ. ಈ ಬಳ್ಳಾರಿ ಜಲ್ಲಿ ಬೆಳೆದ, ಹೌದು, ಬಳ್ಳಾರಿ ಜಲ್ಲಿ ಎಷ್ಟು ಹೂವು ಇರ್ತ ನೋಡಿ. ಖರೇನೆ, ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಹೂ ಇರ್ತ. ಆ ಹೂಕ್ ಹೋಗ್ತಾವ, ಹೂಕ್ ಹೋಗಿ ಮಕರಂದ ಹಿರ್ಕೊಂಡ್ ಬರ್ತಾವ. ನೋಡು, ಜೇನುಳಿನ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು ಅಂತ ನಾನೇನಿ ಕೇಳಿದ್ದೀನಿ? ನಾವೇನ್ ತಲೆ ಕೆಡಿಸ್ಕೋಬೇಕು? ಜೇನು ಪೆಟ್ಟಿಗೆ ಇಡಬೇಕು, ಆ ಜೇನುಳುಗಳು ಹಾಳಾರದ ನೋಡ್ಕೋಬೇಕು. ಅವ್ರದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋತ. ಅಲ್ಲಪ್ಪ, ಮತ್ತೆ ನಾವು ಅವ್ರ ಜೋಡಿ ಇರ್ಬೇಕಂದ್ಮೇಲೆ ಅವ್ರದ ತಿಳ್ಕೊಬೇಕಲ್ಲ, ನಾವು ಏನದ ಹೆಂಗದ ಅಂತ ಹೇಳಿ. ನೋಡು, ಏನಿಲ್ಲ, ಈಗ ಕೃಷಿ ವಿಜ್ಞಾನ ಕೇಂದ್ರದ, ಹೌದು, ಅಲ್ಲೆಲ್ಲ ತರಬೇತಿ ಕೊಡ್ತಿರ್ತಾರ. ನೀವೆಲ್ಲ ಆಸಕ್ತಿ ಇರ್ತಾರೆ ಹೇಳಿದ್ರಿ, ಸ್ವಸಹಾಯ ಸಂಘರು ಒಂದ್ 20 ಮಂದಿ ಅಂತಂದ್ರ, ಅವ್ರು ನಿಮಗೆ ಅಂತೇಳಿ ಒಂದು ತರಬೇತಿ ಕೊಡ್ತಾರ. ಕೊಡ್ತಾರ ಅವ್ರು ಜೇನು ಸಾಕಾಣಿಕೆ ಬಗ್ಗೆ? ಜೇನು ಸಾಕಾಣಿಕೆ ಅಂದ್ರೆ ಜೇನು ಅವ್ರು ಸಾಕಿರ್ತಾರ, ಅಲ್ಲಿ ಹೋಗಿ ನಮ್ಗೆ ಇದು ಮಾಡ್ತಾರೆ. ಎಲ್ಲ ಹೇಳ್ತಾರೆ, ಮತ್ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಅಲ್ಲಪ್ಪ, ನನಗ ಕ್ಲಿಯರ್ ಆಗ್ಬೇಕು. ನೀವ್ ಒಮ್ಮಿದೊಮ್ಮಿನ ಜೇನು ಪೆಟ್ಟಿಗೆ ತಂದಿಟ್ಟೆ ಅಂದ್ರೆ ನಾ ಏನ್ ಮಾಡ್ಲಿ ಅದಕ್ಕ? ನಾನು ಸುತ್ತಮುತ್ತ ಜೇನು ಸುತ್ತಕೊಳ್ಲಿಕ್ಕೆ ಅಂದ್ರೆ ನಾ ಹೆಂಗ್ ಮಾಡ್ಬೇಕಂತ? ಏನು ಮಾಡೋದಿಲ್ಲ, ನೀವೊಂದ್ 20 ಮಂದಿ ತಯಾರಾಗ್ರಿ. ತಯಾರಾಗಿ ಅವ್ರು ಹೇಳಿದ್ರ ಕೃಷಿ ವಿಜ್ಞಾನ ಕೇಂದ್ರದವರು ತರಬೇತಿ ಅರೇಂಜ್ಮೆಂಟ್ ಮಾಡ್ತಾರೆ. ಅವ್ರೆಲ್ಲಾನು ಹೇಳ್ತಾರೆ, ಜೇನುಗೂಡು ಅಂದ್ರೇನು, ಹುಳಗಳನ್ನ ಹೆಂಗ್ ನಾವು ನಿರ್ವಹಣೆ ಮಾಡ್ಬೇಕು, ಏನ್ ಮಾಡ್ಬೇಕು, ಅವ್ ಯಾವ ಟೈಮ್ನ ನಮ್ ಕಡಿತಾವ, ನಾವ್ ಏನ್ ಮಾಡಿದ್ರೆ ನಮ್ ಜೊತೆ ದೋಸ್ತಿ ಮಾಡ್ಕೊಳ್ತಾವ, ಎಲ್ಲ ಹೇಳ್ತಾರ. ಅವ್ರು ತುಪ್ಪ ಹೆಂಗ್ ತೆಗಿಬೇಕು, ಅದು ಒಂದು, ಎಲ್ಲಾನು ಹೇಳ್ತಾರ. ಅವ್ರು ಗುಡಿನ ತುಂಬಾ ಕೂತ್ ಬಿಟ್ಟಿರ್ತಾವ ಹುಳಗಳು. ಹೌದು. ಮತ್ತೆ ಕೈ ಹಾಕಿದ್ರೆ ಕಡಿತಾವ, ಅದನ್ನ ಹೆಂಗ್ ತೆಗಿಬೇಕು? ಅವು ಜೇನು ಸಂಗ್ರಹಣೆ ಆಗ ಇದನ್ನೇ ಬೇರೆ ಅದೆಲ್ಲ ಅವ್ರು ಹೇಳ್ತಾರ. ಈಗ ಜೇನಿನ ಹುಳ ಬಗ್ಗೆ ಹೇಳ್ಬೇಕಂತಂದ್ರ ನೋಡು, ಒಂದ್ ಜೇನುಳ ಒಂದ್ ದಿವಸಕ್ಕ 2000ಕ್ಕಿಂತ ಹೆಚ್ಚಿ ಹೂಗು ಭೇಟಿ ಕೊಡ್ತದ. ಮುಂಜಾನೆ ಸಂತನಕ ಅದೇ ಕೆಲಸ ಅದ್ರದಂಗಾರ. ಮತ್ತೆ ಕೆಲಸನೇ, ಕೆಲಸಗಾರ ಹುಳುಗಳ ಕೆಲಸ ಏನು? ಹೋಗ್ಬೇಕು, ಹೂವಿಗೆ ಭೇಟಿ ಆಗ್ಬೇಕು, ಅಲ್ಲಿಂದ ಮಕರಂದ ತರಬೇಕು, ಬರಮುಂದ ಪರಾಗ ತರಬೇಕು, ಗೂಡಿನಾಗ ಇಡಬೇಕು, ಮತ್ ಹೋಗ್ಬೇಕು, ಮತ್ತೆ ಇಡ್ಬೇಕು. 2000ಕ್ಕಿಂತ ಹೆಚ್ಚಿಗೆ ಅದು ಭೇಟಿ ಕೊಡುತ್ತೆ. ಆಮೇಲೆ ಇನ್ನೊಂದು ವಿಜ್ಞಾನಿಗಳು ಹೇಳ್ತಾರ, ರೈತರು ಹೇಳ್ತಾರೆ ಶೋಭಕ್ಕ, ಏನಂತಂದ್ರ, ಏನಂತ, ಈ ಜೇನು ಪೆಟ್ಟಿಗೆ ನಾವ್ ಇಡೋದ್ರಿಂದ ಅಂದ್ರೆ ಪ್ರತಿಯೊಬ್ಬ ರೈತರು ಹೊಲದಾಗ ಒಂದೊಂದೇ ಜೇನು ಪೆಟ್ಟಿಗೆ ನಾವ್ ಇಟ್ಟಿವಿ ಅಂತಂದ್ರ, ನಮ್ಮ ಹೊಲದೊಳಗ್ ಯಾವ ಪರಕೀಯ ಪರಾಗಸ್ಪರ್ಶದಿಂದ ಏನ್ ಬೆಳೆಗಳಾಗ್ತಾವ, ಈಗ ತೊಗರಿ ಅದ ಪರಕ್ಕೆ ಪರಗ ಸ್ಪರ್ಶ ಆಗ್ಬೇಕು, ಆಮೇಲೆ ಈ ಮಾವು ಅದ, ಇವೇನು ಹಣ್ಣಿನ ಬೆಳೆಗಳಲ್ಲ ಅಂತ ನಿಂಗೆ ಹೇಳ್ಬೇಕಂತಂದ್ರೆ ನೋಡು, 70% ಆಹಾರದ ಬೆಳೆಗಳು, 80%ಕ್ಕಿಂತ ಹೆಚ್ಚು ಹಣ್ಣು ಮತ್ತು ತರಕಾರಿ, ಆಮೇಲೆ 50%ಕ್ಕಿಂತ ಹೆಚ್ಚು ಬೀಜದಿಂದ ವಂಶಾಭಿವೃದ್ಧಿ ಹೊಂದಿರುವಂತ ಸಸ್ಯಗಳು. ಇವಕ್ಕೆಲ್ಲ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಜೇನುಳನೆ ಮೂಲ ಕಾರಣ. ಅಂದ್ರೆ ಜೇನ್ ಪಾತ್ರ ಬಹಳ ಅದ ಇಲ್ಲಿ, ಭಯಂಕರದ. ನಾವೇನಂತಂದ್ರೆ ಔಷಧ ಹೊಡೆದು ಅದು ಹೊಡೆದು ಇದು ಹೊಡೆದು ಏನ್ ಮಾಡ್ಲಿತ್ತೀವಿ, ಜೇನಿನ ಸಂಖ್ಯೆ ಕಡಿಮೆ. ಹೌದಲ್ಲಪ್ಪ. ಮತ್ತೆ ಈಗ ನಾವು ಸಣ್ಣವರಿದ್ದಾಗ ಜೇನು ಗೂಡಿಯೇ ಸಿಕ್ತಿವಳು, ಹೊಲದಾಗ ಬೇಕಾದಷ್ಟು ಇರ್ತಿದ್ವಪ್ಪ, ಎತ್ತರ ಮೇಲೆ ಗಿಡಕ್ಕೆ ಹಚ್ಚಿ ಬಿಟ್ಟಿರ್ತಿದ್ವು, ಆಳ ಮಕ್ಕಳು ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಟ್ಟಿರ್ತಿದ್ರಪ್ಪ. ಹೌದಲ್ಲ, ಈಗೆಲ್ಲ ಸಿಗಂಗೇ ಇಲ್ಲ ಈಗ ಹುಡುಕಿಯಲ್ಲ ಸಿಗಲ್ಲ. ಯಾಕೆ ಹೇಳು? ಯಾಕಂದ್ರೆ ಅವು ಕಾರಣ ಅವು ಇರುವಂತ ಪರಿಸರ ನಾವು ಕೊಟ್ಟಿಲ್ಲ. ಎಲ್ಲಾ ಕಡೆ ಔಷಧ ಹೊಡ್ಲಿತೀವಿ, ಎಲ್ಲಿ ಹೋಗ್ಬೇಕು ಎಲ್ಲ ಸತ್ತ ಹೋಗ್ಬಿಟ್ಟು. ಖರೇನೆ ಖರೇನೆ. ಈಗ ನಾವು ಉಳಿಬೇಕು ಅಂದ್ರೆ ಶುಭಕ ಅಂದ್ರ ಈ ಭೂಮಿ ಮೇಲೆ ಮನುಷ್ಯ ಉಳಿಬೇಕು ಅಂತಂದ್ರೆ ಜೇನು ಹುಳ ಉಳಿಬೇಕು. ಓ, ಅವು ಉಳಿದ್ರೆ ನಾವು ಉಳಿತೀವಿ. ಇಲ್ಲಾಂದ್ರೆ ಇಲ್ಲ. ನೀ ಕಿವಾಗ ಹೈಕೋ ಚಲೋ ಅಂತ ತಲೆ ಬೀಳಿಗತ್ತದ ಬಿಡು, ತಲೆಗೆ ಹೋಗ್ಲಿಕ್ಕೆ ಹೋಗ್ಲಿತ್ತಲ್ಲ. ಏನ್ ಹೇಳಿದ್ರು ವಿಜ್ಞಾನಿಗಳು, 4 ವರ್ಷ ಈ ನಮ್ಮ ಜಗತ್ತಿನಿಂದ ಜೇನು ಹುಳಗಳು ಏನಾದ್ರೂ ಕಣ್ಮರಿ ಆದವು ಅಂತಂದ್ರ, ಅಂದ್ರೆ ಜೇನು ಹುಳ ಕಣ್ಮರಿ ಆಗಿಂದ 4 ವರ್ಷ ಆದ್ಮೇಲೆ ಈ ಭೂಮಿ ಮೇಲೆ ಯಾವ ಮನುಷ್ಯನ ಒಂದು ಸಂತತಿ ಇರೋದಿಲ್ಲ. ಓಹೋ, ಅಂದ್ರೆ ಅಸ್ತಿತ್ವನೇ ಅಳದ್ ಹೋಗ್ತದಂತೆ ಮನುಷ್ಯನ. ಜೇನು ತುಂಬಿ ಇರಲಿಲ್ಲ ಅಂದ್ರೆ ಮನುಷ್ಯನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಲ್ಲ, 4 ವರ್ಷ ಬದುಕೋದು ಹೆಚ್ಚು ಕಡಿಮೆ ಅಂತ ವಿಜ್ಞಾನಿಗಳು ಹೇಳಿರುವಂತ ಮಾತಿದು. ಅಂತಂದ್ರ ಅದರದೊಂದು ಪ್ರಾಮುಖ್ಯತೆ ನಮ್ಮ ಜೀವನಕ್ಕ ನಮ್ಮ ಉಳಿವಿಗೆ ಎಷ್ಟದ ಅಂತೇಳಿ ನಾವೆಲ್ಲರೂ ತಿಳ್ಕೊಬೇಕು. ಸರಿ, ಅದ ಮತ್ತೆ ಏನ್ ಮಾಡ್ಬೇಕು? ಒಂದೊಂದು ಪೆಟ್ಟಿಗೆ ನಾವು ಇಡಬೇಕು. ಅದರಿಂದ ನಮ್ ಇಳುವರಿ ಹೆಚ್ಚಿಗೆ ಆಗ್ತದೆ. ಅದ್ ಯಾವ್ದೇ ಹಣ್ಣು ಇರ್ಲಿ ತರಕಾರಿ ಇರ್ಲಿ, ಸೌತಿಕಾಯಿ ಇದ್ರಂತೂ ಸಿಕ್ಕಾಪಟ್ಟಿ ಸೌತಿಕಾಯಿ ಆಗ್ತಾವ. ಆಮೇಲೆ ತೆಂಗ್ ಇತ್ತಂತ ಇಟ್ಕೋ, ತೆಂಗು ಹೆಚ್ಚು ಉದುರ್ತಿರ್ತಾವಲ್ಲ, ಅದು ಸಹಿತ ಕಡಿಮೆಗೆ ಹೆಚ್ಚಿಗೆ ತೆಂಗಿನ ಇಳುವರಿ ಬರ್ತದೆ. ಯಾವುದೇ ಇಳುವರಿ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಾವು ಸರಳ ಏನಂದ್ರೆ ಅಂಜ್ಕೋಬೇಡ, ಕಷ್ಟವಾಗಿ ಬಿಡ್ತಾವ. ಒಂದೆರಡ್ ಸಲ ಕಚ್ಚವನು ಅಂತ ಇಟ್ಕೋ, ಏನಾಗೋದಿಲ್ಲ. ಅದು ಬಹಳ ನಂಜಿರ್ತದ ಅಂತಾರಪ್ಪ. ಹಂಗ ಅಂತಾರ, ಏನ್ ಇರೋದಿಲ್ಲ, ಮುಳ್ಳು ಬಿಡುತ್ತದ, ನಂಜಿರ್ತದ ಅಂತ ಹೇಳ್ತಾರ. ನೋಡ, ಏನ್ ಇರೋದಿಲ್ಲ. ಹಂಗ ಇಷ್ಟು ಮಂದಿ ಸಾಕ್ಲಿತ್ತಾರ, ಅವ್ರು ಹಿಂಗೆ ಅನ್ಕೊಂಡ್ ಬಿಟ್ಟಿದ್ರ ಅಂದ್ರೆ. ಹೌದು ಬಿಡು, ಜೇನುತುಪ್ಪ ಸಿಕ್ತಿತ್ತೆ ನಿನ್ಗೀಗ? ನಾ ತಂದಿದ್ದು ಖರೇನೆ ಸಿಕ್ತಿರ್ಲಿಲ್ಲ ಬಿಡು. ಖರೇನೆ. ಏನ್ ಹೇಳ್ತಾರ ಅಂತಂದ್ರ, ಜೇನ್ ಏನದಲ್ಲ ಎಂತ ತುಪ್ಪ ನಮ್ ತಯಾರ ಮಾಡ್ಕೊಡ್ತದ, ಅಮೃತ ಇದ್ದಂಗ. ಅದು ಒಂದೇ ವಸ್ತು ಹಿಂಗದಂತ ಜಗತ್ತಿನೊಳಗ ಅದ ಕೆಡೋದೇ ಇಲ್ಲ. ಸರ್ಸಿಟ್ರು ಕೆಡಂಗಿಲ್ಲ, ಶುದ್ಧವಾದ ಜೇನುತುಪ್ಪ ಇರಬೇಕು. ಹೌದು ಮತ್ತೆ, ಹೊಟ್ಟೆ ಕೆಡೋದಿಲ್ಲ. ಈಗ ಇದ್ರೊಳಗ ಪಿರಾಮಿಡ್ ಗಳು ಕೇಳಿಲ್ಲನೆ? ಕೇಳಿಲ್ಲ. ಹೌದೌದು, ಪಿರಾಮಿಡ್ ಒಳಗ ಅವ್ರ ಒಂದು ಸಂಪ್ರದಾಯದ ಪ್ರಕಾರ ಪಿರಾಮಿಡ್ ಒಳಗೆ ಮಮ್ಮಿ ಇಟ್ಟಿರ್ತಾರಲ್ಲ, ಮಮ್ಮಿ ಸುತ್ತಮುತ್ತಲು ಸಾಕಷ್ಟು ದಿನನಿತ್ಯ ಬಳಕೆಯ ಸಾಮಾನುಗಳು ಇಟ್ಟಿರ್ತಾರಂತೆ. ಅವ್ರದೇನು ಒಂದು ನಂಬಿಕೆ ಅಂತಂದ್ರ, ಮುಂದ್ ಒಂದ್ ದಿವಸ ಇವ್ರು ಹುಟ್ಟಿ ಬಂದ್ರೆ ಮತ್ತೆ ಬಂದ್ರೆ ಅವ್ರು ಯಾವ ಸಾಮಾನು ಕಡಿಮೆ ಬೀಳಬಾರ್ದು. ಅಲ್ಲಿ ಜೇನು ತುಪ್ಪನು ಒಂದು ಗಡಿಗೆ ಒಳಗ ಒಂದ್ ಇದ್ರೊಳಗೆ ಇಟ್ಟಿರ್ತಾರಂತೆ. ಈಗ ಕೆಲವೊಂದ್ ಮಮ್ಮಿ ಒಳಗ 3,000 ವರ್ಷ ಮೇಲೆ ಆಗ್ಯವಂತ ಆ ಜೇನುತುಪ್ಪ ಇನ್ನೂ ಹಂಗೆ ಅದಂತ ಪರಿಶುದ್ಧವಾಗಿ ಇನ್ನಾದಂತ. ಇದು ಸಹಿತ ಪರೀಕ್ಷೆ ಮಾಡ್ಯಾರ ಅಂತಂದ್ರ ಇದು ಒಟ್ಟು ಹಾಳಾಗೋದ್ರ ತುಪ್ಪ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು. ಹೌದು, ಬೆಳಗ್ಗೆ ಜೇನುತುಪ್ಪ ನೀರು ಸ್ವಲ್ಪ ಉಗುರು ಬೆಚ್ಚಿಗ ನಿಂಬೆ ಹಣ್ಣು ರಸ ಹಾಕೊಂಡು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರಾಯ್ತು, ಏನ್ ಸಮಸ್ಯೆ ಆಗೋದಿಲ್ಲ. ಖರೇನೆ, ಏನು ಬೇಡಪ್ಪ, ಸುಮ್ ಒಂದ್ ಚಮಚದಾಗ ಇಟ್ಕೊಂಡು ತಿಂದಿರ್ಬೇಕಲ್ಲ. ಏನಾದ್ರೂ ಉರಿ ಬರ್ಲಿ, ಕೆಮ್ಮ ಇರ್ಲಿ, ನೆಗಡಿ ಇರ್ಲಿ, ದಿವಸ ಒಂದ್ ಚಮಚ ಕೈ ಹಾಕೊಂಡ್ರೆ ನೆಕ್ಕದ. ಇಲ್ಲ ರಾತ್ರಿ ಬೇಕು ಹಾಲು ಸ್ವಲ್ಪ ಉಗುರು ಬೆಚ್ಚಿ ಮಾಡ್ಕೊಂಡು ಹಾಲು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕು. ಖರೇ, ಅದ ಸಾಕಷ್ಟು ನಮ್ಗ ಅನುಕೂಲ ಅದ. ಎಲ್ಲರೂ ಜೇನುತುಪ್ಪ ಬೇಕಂತೀವಿ. ಜೇನ್ ಸಾಕ್ಲಿಕ್ಕೆ ಆಗಂಗಿಲ್ಲ. ಸಾಕಣೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದ್ರು. ಯಾರು ಅಂತಂದ್ರೆ ಈ ಸದ್ಯಕ್ಕೆ ನಾ ಅಂತೂ ತಯಾರಾಗ್ತೀನಿ. ಹೌದಿಲ್ಲ, ಬಹಳ ಬಂದು ತಯಾರಾಗ್ತಾ ಶೋಭಾ. ನೀವ್ ಒಬ್ಬಕ್ಕೆ ಕೈ ಎತ್ತಿ ಅಂದ್ರೆ ಬಹಳ ಮಂದಿ ಕೈ ಎತ್ತ. ನಾನು ಹಿಂದಿದಾರ ಮಂದಿ ಎಲ್ಲ ಬೇಕಾದಷ್ಟು ಜನ ಹಿಂದಿರ್ತಾರ ಮುಂದಿರ್ತಾರ ಎಲ್ಲರೂ ಇರ್ತಾರ. ಸಮಸ್ಯೆ ಏನಂತಂದ್ರೆ ಅವ್ರಿಗೆ ಮೊದಲು ಯಾರು ಕೈ ಎತ್ತಬೇಕು ಅನ್ನೋದು ಸಮಸ್ಯೆ. ಅವ್ರೊಬ್ಬರದಲ್ಲ ಯಾವುದೇ ಸಮಸ್ಯೆ ಅಲ್ಲಿ ನಮ್ದೇನ್ ಪ್ರಾಬ್ಲಮ್ ಅದಂತರ ಮೊದಲು ಮಾಡ್ಲಿಕ್ಕೆ ನಾವು ತಯಾರು. ಖರೇನೆ. ಆಮೇಲೆ ಇನ್ನೊಂದ್ ಮಂದಿ ತೋಡೆ ಅದು ಯಾಕಂತಂದ್ರ ಅಂಜಿಕೆ ಬರ್ತದ ಅದಕ್ಕೆ ಹೇಳೋದು. ಇದೊಂದಕ್ಕೆ ಅಂತ ಹೇಳ್ತಾರೆ, ಯಾವ್ದೇ ಕೆಲಸ ಇರಲಿ ಶುರು ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದ್ ಕೆಲವ್ರು ಹಿಂಗಿರ್ತಾರೆ, ಆರಂಭ ಶುರು ಮಾಡಿ ಬಿಟ್ಟು ಬಿಡೋದು. ಆಮೇಲೆ ಏನ್ರಿ, ಏನ್ ಉಪಯೋಗ ಇಲ್ಲ, ಉಲ್ಟಾ ಕೆಡಿಸ್ಬಿಡು. ಹೌದು, ಮಾಡೋರಿಗೆ ಕೆಡಿಸ್ಬಿಡು. ಹಂಗಲ್ಲ, ಪರಿಶುದ್ಧವಾದ ಮನಸ್ಸಿನಿಂದ ನಾವು ಮಾಡಿದ್ರೆ ಪರಿಶುದ್ಧವಾದಂತ ತುಪ್ಪ ನಮಗ ಸಿಗ್ತದ. ಇದೇನದಲ್ಲ ಈ ತುಪ್ಪ ಕೊಟ್ಟು ನೋಡು, ಇದು ಲಾಸ್ಟ್ ತುಪ್ಪ ನಾ ತರೋದು. ಇದು ಲಾಸ್ಟ್ ಅಂದ್ರೆ ಹೆಂಗೆ? ಇನ್ನ ಮನ್ ನನಗೆ ಬೇಕಾಗ್ತದ ತುಪ್ಪ, ನೀ ಹಿಂಗ ಜಾರ್ಕೋಬಾರ್ದು. ನೀನು ಜಾರ್ಕೋಬೋದಲ್ಲ,